ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಕೃಷಿ ರಂಗದಲ್ಲಿ ಈಗ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗಿನ ಸಂವಾದ. ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜೈರ್ ಅಹಮದ್, ಲಿಂಗಸೂಗೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಸ್ಯರೋಗಶಾಸ್ತ್ರದ ವಿಜ್ಞಾನಿ ಡಾಕ್ಟರ್ ಬಿಂದು, ಲಿಂಗಸೂಗೂರಿನ ಕೃಷಿ ವಿಸ್ತರಣಾ ಘಟಕದ ಗೃಹ ವಿಜ್ಞಾನಿ ಡಾಕ್ಟರ್ ವಾಣಿಶ್ರೀ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕೃಷಿ ಸಂವಾದದ ಮತ್ತೊಂದು ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಳೆದ ಅನೇಕ ದಿನಗಳಿಂದ ವಾತಾವರಣದೊಳಗೆ ನಾವು ಸಾಕಷ್ಟು ಏರುಪೇರುಗಳನ್ನು ನೋಡಿದ್ವಿ. ತಾವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಆತಂಕದೊಳಗಿದ್ದೀರಿ. ಯಾಕಪ್ಪ ಅಂತಂದ್ರೆ ಅನೇಕರು ತಾವು ಈಗ ತೊಗರಿ ಕೊಯ್ಲಿನೊಳಗೆ ತೊಡಗಿಕೊಂಡಿದ್ದೀರಿ ಮತ್ತು ಇನ್ನೂ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಈ ಎಲ್ಲ ಚಟುವಟಿಕೆಗಳಿಗೆ ಮುಖ್ಯವಾದಂಥ ಸನ್ನಿವೇಶ ಅಂತಂದ್ರೆ ಒಣ ವಾತಾವರಣ ಬೇಕಾಗಿರುವಂಥದ್ದು. ವಾತಾವರಣದ ವೈಪರೀತ್ಯದಿಂದಾಗಿ ಏನು ಬಂಗಾಳ ಕೊಲ್ಲಿ ಒಳಗೆ ಕಳೆದ ದಿನಗಳಲ್ಲಿ ಚಂಡಮಾರುತಗಳನ್ನು ನಾವು ನೋಡಿದ್ವಿ. ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸಹಿತ ವಾತಾವರಣ ಬಹಳಷ್ಟು ತೊಂದರೆ ಕೊಟ್ಟು ನಮ್ಮ ರೈತರಿಗೆ. ಹೀಗಾಗಿ ಯಾವ ಕೆಲಸಗಳನ್ನು ತಾವು ಪ್ಲಾನ್ ಮಾಡಿದ್ರಿ, ಯೋಜನೆ ಮಾಡಿದ್ರಿ, ಅವುಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಕೊಯ್ಲಾಗಿರ್ಬೋದು ಅಥವಾ ಸಿಂಪರಣೆ ಆಗಿರ್ಬೋದು ಅಥವಾ ಇನ್ನೂ ಕೆಲವು ಕೃಷಿ ಚಟುವಟಿಕೆಗಳು ಆಗಿರ್ಬೋದು. ಹೀಗಾಗಿ ಯಾವ ಯೋಜನೆಗಳನ್ನು ನಾವು ಹಾಕೋಬೇಕು ಅನ್ನುವಂಥದ್ದು ಕೂಡ ತಾವು ಸಂದಿಗ್ಧದೊಳಗೆ ಇದ್ರಿ ಅಂಥೇಳಿ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಬಹುಶಃ ಈಗೇನು ತಾವು ನೋಡ್ತಾ ಇದ್ರಿ, ವಾತಾವರಣ ಒಣ ವಾತಾವರಣ ಇದೆ ಈಗ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಸಹಿತ ಇದೇ ವಾತಾವರಣ ಇರಬಹುದು ಅಂಥೇಳಿ ಹವಾಮಾನ ತಜ್ಞರು ಕೂಡ ತಮ್ಮ ಮುನ್ಸೂಚನೆಯನ್ನು ತಿಳಿಸಿದ್ದಾರೆ. ಹೀಗಾಗಿ ಬರುವ ದಿನಗಳು ತಮಗೆಲ್ಲ ಬಹಳಷ್ಟು ಅನುಕೂಲ ಆಗಬಹುದು ಅನ್ನುವಂಥ ಒಂದು ವಿಚಾರ ನಮ್ಮದು. ತಮ್ಮ ಎಲ್ಲ ಚಟುವಟಿಕೆಗಳು ಸಾಂಗವಾಗಿ ನೆರವೇರುವಂಥ ಒಂದು ಸಂದರ್ಭ ಈಗ ಅದ ಅಂಥೇಳಿ ಅನ್ನಿಸ್ತದೆ. ಇಂಥ ಸಂದರ್ಭದಲ್ಲಿ ಅನೇಕ ಕೃಷಿ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಆನ್ಲೈನ್ನೊಳಗೆ ಭಾಳಷ್ಟು ಕೃಷಿ ಮಾಹಿತಿ ನೀಡುವಂತಹ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಇವುಗಳ ಬಗ್ಗೆ ನಮ್ಮ ರೈತರು ಲಕ್ಷ್ಯ ವಹಿಸಬೇಕು. ಇವತ್ತಿನ ದಿವಸ ಒಂದು ಕೊರೋನಾದ ಸಂದರ್ಭದೊಳಗೆ ಏನು ಈಗ ಹೊಸ ಒಂದು ದಿಶೆ ನಮಗೆ ಸಿಕ್ಕಿದೆ ಅಂದ್ರೆ ಆನ್ಲೈನ್ನಲ್ಲಿ ಕಲಿಯುವಂತಹ ಒಂದು ಪರಿಪಾಠ ಈಗೇನು ರೂಢಿಯಾಗಿದೆ. ಇಂಥ ಪರಿಪಾಠ ನಾವು ಮಾಡ್ಕೊಳ್ಬೇಕಾಗ್ತದೆ, ರೂಢಿ ಮಾಡ್ಕೊಳ್ಬೇಕಾಗ್ತದೆ. ಮುಂದಿನ ದಿವಸಗಳಲ್ಲಿ ಈ ಆನ್ಲೈನ್ ಮೂಲಕನೇ ತಮಗೆಲ್ಲ ಶಿಕ್ಷಣ ಕೊಡುವಂಥದ್ದು ಆಗ್ತಾ ಇದ್ದಾವೆ. ವಿಶ್ವವಿದ್ಯಾಲಯ ಇರಬಹುದು, ಕಾಲೇಜುಗಳಿರ್ಬೋದು ಅಥವಾ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಪ್ರೊಫೆಷನಲ್ಗಳಿರ್ಬೋದು, ಅವರೆಲ್ಲರೂ ಆನ್ಲೈನ್ ಮೂಲಕ ತಮಗೆ ಶಿಕ್ಷಣ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೆ ಎಲ್ಲಿ ಸಾಧ್ಯದ, ಯಾವುದು ಸೂಕ್ತದ, ತಮಗೆ ತಮ್ಮ ಆಸಕ್ತಿಯ ವಿಷಯ ಏನದ, ಈ ಎಲ್ಲ ವಿಷಯಗಳನ್ನು ತಾವು ಆನ್ಲೈನ್ನಲ್ಲಿ ಕಲಿಯೋದಕ್ಕೆ ಹೇರಳವಾದಂತಹ ಅವಕಾಶಗಳು ಅದ ಅಂಥೇಳಿ ಹೇಳ್ಬೋದು. ಆದ್ದರಿಂದ ಇದ್ರ ಕಡೆ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಕಲಿಕೆಯ ಒಂದು ಹೊಸ ಅವಕಾಶ ಇದು ಇರೋದರಿಂದ ಮತ್ತು ನೇರವಾಗಿ ನಾವು ಎಲ್ಲಿರ್ತೀವಿ ಅಲ್ಲೇ ಮುಟ್ಟುವಂಥ ಒಂದು ಸಂದರ್ಭ ಇರೋದರಿಂದ ಮತ್ತು ನಿಮ್ಮಲ್ಲಿ ಆ ಉಪಕರಣ ಇದೆ, ಮೊಬೈಲ್ ಅನ್ನುವಂಥ ಒಂದು ಉಪಕರಣದ ಮೂಲಕ ನೀವು ಜಗತ್ತಿನ ಯಾವುದೇ ಕೊನೆಯನ್ನು ಕೂಡ ಮುಟ್ಟಬಹುದು. ಹೀಗಾಗಿ ಅದನ್ನು ತಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಲಾರದೆ ಇದರೊಳಗೆ ತೊಡಗಿಸಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ಫೀ ಕೊಟ್ಟು ಸಹಿತ ಆನ್ಲೈನ್ನಲ್ಲಿ ನಿಮಗೆ ಒಳ್ಳೆ ಪಾಠ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಎಕ್ಸ್ಪರ್ಟ್ಸ್ ಇರ್ತಾರೆ, ತಜ್ಞರಿರ್ತಾರೆ, ಅನುಭವಸ್ಥರಿರ್ತಾರೆ, ಅವರ ಮಾತುಗಳನ್ನು ನೀವು ಕೇಳಬೇಕು ಮತ್ತು ಪ್ರಾಕ್ಟಿಕಲ್ ಆಗಿ ಅವರು ಏನು ತಿಳಿಸಿಕೊಡ್ತಾರೆ ಅನ್ನೋದನ್ನು ಕಲಿಯುವಂತಹ ಒಂದು ಉತ್ಸುಕತೆಯನ್ನು ನೀವು ತೋರಿಸಿದ್ರೆ ನಿಮ್ಮ ಕೃಷಿ ಒಳಗೂ ಕೂಡ ಸಾಕಷ್ಟು ಉನ್ನತಿ ಸಾಧಿಸೋದಕ್ಕೆ ಸಾಧ್ಯ ಅದ. ಇವತ್ತು ನಾವು ಏನೇ ಉತ್ಪಾದನೆ ಮಾಡಿದ್ರೂ ಸಹಿತ ಅದು ಗುಣಮಟ್ಟದ್ದಿರಬೇಕಾಗ್ತದೆ. ನಮ್ಮ ಗ್ರಾಹಕರು ಗುಣಮಟ್ಟದ ಉತ್ಪನ್ನವನ್ನು ಬೇಡ್ತಾ ಇದ್ದಾರೆ, ನಮ್ಮ ಗ್ರಾಹಕರು ಸೋಯಿಯಾದಂಥ ಉತ್ಪನ್ನವನ್ನು ಬೇಡ್ತಾ ಇದ್ದಾರೆ, ನಮ್ಮ ಗ್ರಾಹಕರು ವಿಷಮುಕ್ತವಾದಂಥ ಆಹಾರವನ್ನು ಬೇಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಕಡೆಗೆ ನಮ್ಮ ರೈತರು ಗಮನ ಹರಿಸಿ ಅದಕ್ಕೆ ತಯಾರಿ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ನಿಮ್ಮ ಮುಂದೆ ಅದ. ಇಷ್ಟು ದಿವಸ ಏನು ಸಾಂಪ್ರದಾಯಿಕ ಶಿಕ್ಷಣವನ್ನು ತಾವು ತಗೊಂಡಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಆ ಶಿಕ್ಷಣ ಕೂಡ ಇರ್ತದೆ. ಅದರ ಜೊತೆಗೆ ಈ ಆನ್ಲೈನ್ ಮೂಲಕ ಏನು ಪಾಠಗಳು ಈಗ ಶುರು ಆಗಿದ್ದಾವೆ ಒಂದೆರಡು ವರ್ಷಗಳಿಂದ. ಈ ಪಾಠ ಇನ್ನೂ ಹೆಚ್ಚಿನ ಉನ್ನತಿಯನ್ನು ಕಾಣುತ್ತದೆ. ಆದ್ದರಿಂದ ಇದರ ಕಡೆ ನಾವು ಹೆಚ್ಚಿನ ಗಮನ ಕೊಟ್ಟು ಜ್ಞಾನವನ್ನು ಅರ್ಜಿಸುವುದರ ಕಡೆ ಲಕ್ಷ್ಯ ವಹಿಸಬೇಕು. ಆತ್ಮೀಯರೇ, ಎಂದಿನಂತೆ ಇವತ್ತು ನಮ್ಮ ಜೊತೆಗೆ ಕೃಷಿ ಸಂವಾದದೊಳಗೆ ಭಾಗವಹಿಸುವುದಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಸಸ್ಯರೋಗಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ತಮ್ಮ ವಿಚಾರಗಳನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗೆ ಇದ್ದಾರೆ. ಅವರು ಹೇಳುವುದನ್ನು ನಾವೀಗ ಕೇಳೋಣ. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಜಿಲ್ಲೆಯ ಸಂಪೂರ್ಣ ಆ ಭಾಗಕ್ಕೇನು ಅಲ್ಲಲ್ಲಿ ಸಮೀಕ್ಷೆ ಹೋಗಿದ್ದೇವೆ. ಇವತ್ತು ಆಳಂದ ಭಾಗಕ್ಕೆ ಬಂದಿದ್ದೆವು ಕೃಷಿ ವಿಜ್ಞಾನಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ. ಆಮೇಲೆ ಇರ್ತಕ್ಕಂಥ ಒಂದು ಪ್ರಸ್ತುತ ಪರಿಸ್ಥಿತಿ ನೋಡಿದರೆ ಆಳಂದ ಭಾಗದಲ್ಲಿ ಇನ್ನು 5-6 ದಿನದಲ್ಲಿ ಕಟಾವು ಕೂಡ ಆಗ್ತಾ ಇದೆ. ಆಮೇಲೆ ಈ ಭಾಗದಲ್ಲಿ TS3R, GRG 152, GRG 152 ಈ ತಳಿಗಳು ಸಿಗ್ತಾ ಇವೆ. ಮಂಜಿನ ಹಾನಿಯಿಂದಾಗಿ ಏನು ಮೇಲ್ಭಾಗದಲ್ಲಿ 10% ಡ್ಯಾಮೇಜ್ ಆಗಿದ್ದು ಸಾಮಾನ್ಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಏನು ಉಳಿದಂತಹ ಭಾಗಗಳಲ್ಲಿ ರೈತರು RSC ಅಧಿಕಾರಿಗಳಿಂದ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಪ್ರಗತಿಪರ ರೈತರಿಂದ ಮಾಹಿತಿ ತಿಳ್ಕೊಂಡು ಪಲ್ಸ್ ಮ್ಯಾಜಿಕ್ ಕೂಡ ಸಿಂಪಡಣೆ ಮಾಡಿದ್ದಾರೆ. ದಾನೆಗಳು ಒಳ್ಳೆ ಸೆಟ್ಟಿಂಗ್ ಕೂಡ ಆಗಿದೆ ಅಲ್ಲಲ್ಲಿ. ಆದರೆ ವಿಪರೀತವಾಗಿ ಎಲ್ಲೆಲ್ಲೂ ಗೊಡ್ರೋಗಗಳು ಹಾನಿ ಆಗಿ ಕ್ಷೇತ್ರ ಎಲ್ಲವೂ ಖಾಲಿ ಆಗಿದೆ. ಅಂದರೆ ಅವರು ನೆಕ್ಸ್ಟ್ ಏನು ಕ್ರಾಪ್ ಹಾಕಬೇಕಂತ ಕೂಡ ರೈತರಿಗೆ ತೋರಿಸ್ತಾ ಇಲ್ಲ. ಅಂತ ಒಂದು ಸನ್ನಿವೇಶ ಕೂಡ ನಮ್ಮ ಜಿಲ್ಲೆಯಲ್ಲಿ ಉದ್ಭವ ಆಗಿದೆ. ಯಾಕಂದರೆ ಮೋಡದ ದಿನಗಳು, ನಂಬರ್ ಆಫ್ ಕ್ಲೌಡಿ ಡೇಸ್ಗಳು ಬಹಳಷ್ಟು ಇದ್ದವು ಈ ವರ್ಷ. ಅದಕ್ಕಿದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ತೊಗರಿಯಲ್ಲಿ ಗೊಡ್ರೋಗ ವ್ಯಾಪಕವಾಗಿ ಹರಡಿಕೊಂಡಿದೆ. ರೈತರು ಏನು ನೀರಾವರಿ ಇದ್ದವರು ಜವೆಗೋಧಿಗೆ ಹೋಗಕ್ಕೆ ಅವಕಾಶ ಇದೆ, ಆಮೇಲೆ ಕಡಲೆ ಕೂಡ ಹೋಗಕ್ಕೆ ಅವಕಾಶ ಇದೆ. ಆದ್ರೆ ದಟ್ಟ ಮೋಡದ ದಿನಗಳು ಇರುವುದರಿಂದ ಏನು ಬರುವಂತಹ ರೋಗ ಕೀಟಗಳಿಗೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳಿಂದ ಅಥವಾ RSK ಅಧಿಕಾರಿಗಳಿಂದ ಮಾಹಿತಿ ತಿಳ್ಕೊಂಡೇ ಅದಕ್ಕೆ ಸಿಂಪಡಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ 3-4 ಎಣ್ಣೆ ಒಮ್ಮೆಲೆ ಹಾಕೊಂಡು ಸಿಂಪಡಣೆ ಮಾಡ್ತಾ ಇದ್ರೆ ಇದರಿಂದ ಯಾವುದು ರಿಸಲ್ಟ್ ಬರಲ್ಲ. ಯಾಕಂದ್ರೆ 1 ಅಥವಾ 2 ಮಾತ್ರ ಶಿಫಾರಸು ಮಾಡಿದ್ರೆ ಮಾತ್ರ ಅದಕ್ಕೆ ಕರೆಕ್ಟ್ ಆಗಿ ತಾಗುತ್ತೆ ಎಣ್ಣೆ ಹುಳಗಳಿಗೆ, ಇಲ್ಲಾಂದ್ರೆ ಎಫೆಕ್ಟ್ ಆಗಿಬಿಡುತ್ತೆ. ಅದೇ ರೀತಿ ಕಡಲೆ ಕೂಡ ಜೊಳ್ಳಾಗುವ ಸಂದರ್ಭ ಇರುವಂತಹ ಸನ್ನಿವೇಶ ಕೂಡ ಬರ್ತಾ ಇದೆ. ಯಾಕಂದ್ರೆ ಇದಕ್ಕೆ ಕೂಡ ಮೋಡದ ವಾತಾವರಣ ಕಾರಣ ಆಗುತ್ತೆ. ಮೋಡ ಜಾಸ್ತಿ ಇದ್ದಂಗೆ ನೀನು ಕಡಲೆಯಲ್ಲಿ ಹುಳಿ ಏನಿದೆ ಎಲೆಗಳಲ್ಲಿ ಆ ಹುಳಿಯ ಅಂಶ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ರೈತರೇ, ಏನು ಹುಳಿ ಅಂಶ ಇನ್ನು 16-17 ದಿನ ತಂಡಿ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆ ತಂಡಿ ರಾತ್ರಿ ಎಷ್ಟು ಚೆನ್ನಾಗಿರುತ್ತಾ ಅಷ್ಟೇ ಕಡಲೆಯಲ್ಲಿ ಹುಳಿ ಬರುತ್ತೆ, ಆಮೇಲೆ ಧಾನ್ಯಗಳ ರಚನೆ ಕೂಡ ಚೆನ್ನಾಗುತ್ತೆ, ಆಮೇಲೆ ಫ್ಲವರಿಂಗ್ ಕೂಡ ಚೆನ್ನಾಗುತ್ತೆ. ದಯವಿಟ್ಟು ಚಿಕ್ಪಿ ಮ್ಯಾಜಿಕ್ ಅಂದ್ರೆ ಕಡಲೆಗೆ ಸ್ಪೆಷಲ್ ಅಂತ ಟಾನಿಕ್ ಕೃಷಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ಅದನ್ನು 1.5 kg ಅಂದ್ರೆ 1 ಬ್ಯಾರಲ್ಗೆ 1 ಪ್ಯಾಕೆಟ್ ಹಾಕೊಂಡು 1.5 ಎಕರೆಗೆ ನೀವು ಸಿಂಪಡಣೆ ಮಾಡಬಹುದು. ಇದರೊಟ್ಟಿಗೆ ಎಲೆ ತಿನ್ನುವ ಹುಳ ಕೂಡ ಹತೋಟಿ ಮಾಡಕ್ಕೆ ಕೂಡ ನೀವು ಸಿಂಪಡಣೆ ಮಾಡಬಹುದು. ಇದೇ ರೀತಿ ಆವಾಗ ವಾರದ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಕೂಡ ನಾವು ಹೇಳ್ತೇವೆ ಪ್ರತಿಯೊಂದು ಕೃಷಿರಂಗ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು. ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ತಾವು ಮಾತಾಡಿಸಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9845300026. ಆತ್ಮೀಯರೇ, ನಮ್ಮ ಊಟ ಸಾಕಷ್ಟು ಪೌಷ್ಟಿಕ ಅಂಶಗಳಿಂದ ಕೂಡಿರಬೇಕಾಗ್ತದೆ, ಸಮತೋಲಿತ ಆಹಾರ ಇರಬೇಕಾಗ್ತದೆ. ಹಂಗಾದಾಗ ನಮಗೆ ಒಳ್ಳೆಯ ಆರೋಗ್ಯ ಸಿಗುವುದಕ್ಕೆ ಸಾಧ್ಯ ಅದ. ಇದರ ಕಡೆ ನಾವು ಗಮನ ಕೊಡಬೇಕು, ಬಹಳಷ್ಟು ಲಕ್ಷ್ಯ ಕೊಡಬೇಕು. ಯಾಕಂತಂದ್ರೆ ನಾವು ಏನು ಆಹಾರ ಸೇವಿಸ್ತೀವಿ ಅದರಂತೆ ನಮ್ಮ ಶರೀರ ಇರ್ತದೆ, ನಮ್ಮ ಆರೋಗ್ಯ ಇರ್ತದೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನುವಂಥ ಮಾತನ್ನು ಹೇಳುವುದನ್ನು ತಾವು ಕೇಳಿರಬಹುದು. ಅದಕ್ಕಾಗಿ ಸಾಕಷ್ಟು ವೈವಿಧ್ಯಮಯವಾದಂಥ ತಿನಿಸುಗಳನ್ನು ನಾವು ಇವತ್ತಿನ ದಿವಸ ಸೇವನೆ ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಆಹಾರದೊಳಗೆ ಸಾಂಪ್ರದಾಯಿಕವಾಗಿ ಸಿಗುವಂತಹ ತೊಪ್ಪಲು ಪಲ್ಯಗಳನ್ನು ಬಳಸೋದು ಸೂಕ್ತವಾದಂಥದ್ದು. ತೊಪ್ಪಲು ಪಲ್ಯಗಳನ್ನು ನಾವು ಈಗ ಮಾರ್ಕೆಟ್ನೊಳಗೆ ಹೋಗಿ ಖರೀದಿ ಮಾಡ್ತೀವಿ, ಮತ್ತು ತಾವು ಕೂಡ ಸಾಕಷ್ಟು ಕಾಯಿಪಲ್ಯಗಳನ್ನು ಬೆಳೀತೀರಿ, ಬೆಳೆದಿದ್ದನ್ನು ತಮ್ಮ ಆಹಾರದೊಳಗೆ ಉಪಯೋಗ ಮಾಡ್ತಾ ಇದ್ದೀರಿ. ಅದು ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಅವುಗಳ ಒಂದು ಬಳಕೆ ಏನದ ಅದು ಸಾರ್ವತ್ರಿಕ ಆಗಬೇಕು. ಸಾಕಷ್ಟು ಪ್ರಮಾಣದೊಳಗೆ ನಾವು ಹಸಿರು ಕಾಯಿಪಲ್ಯಗಳನ್ನು ಉಪಯೋಗ ಮಾಡಬೇಕು. ವಿಶೇಷವಾಗಿ ನಮ್ಮ ನೆಲದೊಳಗೆ ನೈಸರ್ಗಿಕವಾಗಿ ಬೆಳೆಯುವಂಥ ಏನು ಸಸ್ಯಗಳಿರ್ತಾವ, ಬೆಳೆಗಳಿರ್ತಾವ, ಅವುಗಳನ್ನು ನಮ್ಮ ಊಟದೊಳಗೆ ಬಳಸೋದ್ರ ಕಡೆ ನಾವು ಲಕ್ಷ್ಯ ವಹಿಸಬೇಕು. ಎಲ್ಲಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿ ನಾವು ಅದನ್ನು ಬೆಳೆದು ಅದನ್ನು ನಾವು ಉಪಯೋಗ ಮಾಡುವಂಥದ್ದು ಅಲ್ಲ. ನಮ್ಮ ನೆಲದೊಳಗೆ ನಮ್ಮ ಶರೀರಕ್ಕೆ ಏನು ಬೇಕೋ ಅಂಥ ಒಂದು ಪೋಷಕಾಂಶಗಳು ಇರ್ತಾವ, ಅವುಗಳನ್ನು ಬಳಸಿದರೆ ನಮಗೆ ಒಳ್ಳೆ ಆರೋಗ್ಯ ಸಿಗ್ತದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಸಾಂಪ್ರದಾಯಿಕವಾಗಿ ನಾವು ನೋಡಿವಿ ನಮ್ಮ ಹಿರಿಯರು ಹೊಲದೊಳಗೆ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದಂತಹ ತೊಪ್ಪಲುಗಳನ್ನು ಉಪಯೋಗ ಮಾಡ್ತಾ ಇದ್ರು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹಕ್ರಿಕಿ ಅಂತ ಹೇಳಿ ನೀವು ಕೇಳಿರಿ, ನಿಮಗೆಲ್ಲ ಗೊತ್ತಿರುವಂಥದ್ದು ಗೋಳಿ ಪಲ್ಲೆ, ಕಿರಕ್ಸಾಲಿ, ಪುಂಡಿ, ಆಮೇಲೆ ಕುಸುಬಿ ಪಲ್ಲೆ, ಅದರಂಗ ಕಡ್ಲಿ ಪಲ್ಲೆ, ಇಂಥ ಎಲ್ಲ ತೊಪ್ಪಲುಗಳನ್ನು ನಾವು ಬಳಸೋದಿಲ್ಲ ಅಂತಲ್ಲ, ಬಳಸ್ತಾ ಇದ್ದೀವಿ, ಆದರೆ ಹೆಚ್ಚಿನ ಪ್ರಮಾಣದೊಳಗೆ ಬಳಸಬೇಕು. ಈ ಬಗ್ಗೆನೇ ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ಒಂದೆರಡು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕಡ್ಲಿ ಪಲ್ಲೆ ಮೇಲೆ ಅವರು ಬೆಳಕು ಚೆಲ್ತಾ ಇದ್ದಾರೆ. ಅವರು ಹೇಳುವುದನ್ನು ನಾವೀಗ ಕೇಳೋಣ. ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಕಡಲೆ ಸೊಪ್ಪು, ಈ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕಡಲೆ ಬೆಳೆಯಲ್ಲಿ ನಾವು ಕುಡಿ ಜೂಟು ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ. ಪಂಗ್ಲು ಜಾಸ್ತಿಯಾಗಿ, ಹೂಗಳ ಸಂಖ್ಯೆ ಜಾಸ್ತಿಯಾಗಿ, ಕಾಯಿಗಳು ಹೆಚ್ಚಾಗಿ ಇಳುವರಿ ಬರೋದಕ್ಕೋಸ್ಕರ ನಾವು ಮುಂಭಾಗದಲ್ಲಿರ್ತಕ್ಕಂಥ ಕುಡಿಯನ್ನು ಜೂಟೋದು ಒಂದು ಸಾಮಾನ್ಯ ಪ್ರಕ್ರಿಯೆ. ಅದನ್ನು ಸಾಕಷ್ಟು ಸಮಯ ಮಾಡೋದಿಲ್ಲ ರೈತರು. ಅದನ್ನು ಆ ಪ್ರಕ್ರಿಯೆಯನ್ನು ನಾವು ಮಾಡಿದಾಗ ಅತಿ ಹೆಚ್ಚು ಪಂಗಲ್ಗಳು ಬಂದು ನಮಗೆ ಇಳುವರಿ ಜಾಸ್ತಿ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಆದರೆ ಜೂಟದಂತಹ ಕುಡಿಯನ್ನು ನಾವು ಯಾವ ರೀತಿ ಬಳಸ್ಕೋಬೋದು, ಕಡಲೆ ಸೊಪ್ಪಿನಲ್ಲಿ ಯಾವ್ಯಾವ ವಿಶೇಷತೆಗಳಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಕಡಲೆ ಸೊಪ್ಪು ಇದನ್ನು ನಾವು ಕೆಲವು ಸಲ ಅಡುಗೆಗೋಸ್ಕರನು ನಮ್ಮ ತೋಟದಲ್ಲಿ ಮನೆ ಇರೋದ್ರಲ್ಲಿ ನಾವು ನೋಡ್ಬೋದು. ರೈತಾಪಿ ವರ್ಗದವರು ಆ ಕಡಲೆ ಸೊಪ್ಪಿನಿಂದ ಅನೇಕ ಖಾದ್ಯಗಳನ್ನು ತಯಾರು ಮಾಡ್ಕೊಳ್ತಾರೆ. ಅದನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ, ಕಡಲೆ ಸೊಪ್ಪಿನಲ್ಲಿ ಅತ್ಯಂತ ಉಪಯುಕ್ತವಾದ ಒಂದು ಪೋಷಕಾಂಶಗಳ ಆಗರವೇ ಇದೆ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ, ಮೂಳೆಗಳು ಗಟ್ಟಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್ ಇದೆ, ಮತ್ತು ಕಬ್ಬಿಣಾಂಶ ಕೂಡ ಅತ್ಯಂತ ಹೇರಳವಾಗಿದೆ. ನಾವು ದುಡ್ಡು ಕೊಟ್ಟು ತರತಕ್ಕಂಥ ಒಂದು ಪಾಲಕ್ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಈ ಸೊಪ್ಪುಗಳಿಗಿಂತ ಹೆಚ್ಚಾಗಿ ಕಬ್ಬಿಣಾಂಶ ನಮ್ಮ ಈ ಕಡಲೆ ಸೊಪ್ಪಿನಲ್ಲಿ ಹೇರಳವಾಗಿ ಲಭ್ಯ ಆಗ್ತಾ ಇದೆ. ನಾವು ನೋಡಿದರೆ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಪಾಲಕ್ ಸೊಪ್ಪಿನಲ್ಲಿ ಐರನ್ ನಮಗೆ ಕಬ್ಬಿಣಾಂಶ 1.14 mg ಸಿಕ್ಕರೆ ಕಡಲೆ ಸೊಪ್ಪಿನಲ್ಲಿ 20.1 mg ನಮಗೆ ಕಬ್ಬಿಣಾಂಶ ಲಭ್ಯ ಆಗುತ್ತೆ. ಅಂದರೆ ಅತಿ ಹೆಚ್ಚಾಗಿ ಈ ಕಡಲೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಟೋದಕ್ಕೆ ಬಹಳ ಸಹಕಾರಿಯಾಗುತ್ತೆ ನಮಗಿದು. ಅದೇ ರೀತಿಯಾಗಿ ಕಡಲೆ ಸೊಪ್ಪನ್ನು ಬಳಸಿ ನಾವು ಸಬ್ಸಿಗೆ ಸೊಪ್ಪು ಥರ ಪಡ್ಡಿಗೆ ಹಾಕ್ಕೋಬೋದು, ಅಥವಾ ದೋಸೆಗಳಲ್ಲಿ ಹಾಕಿ ಕೂಡ ನಾವು ಬಳಕೆ ಮಾಡ್ಕೋಬೋದು. ಬೇಳೆಗಳ ಜೊತೆಗೆ ಇದನ್ನು ಪಲ್ಯವನ್ನಾಗಿ ಕೂಡ ಮಾಡಿ ಬಳಕೆಯನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಈ ಕಡಲೆ ಸೊಪ್ಪು ನಮ್ಮ ಹೊಲದಲ್ಲಿ ಇದ್ದರೂ ಕೂಡ ನಾವು ಬಳಕೆ ಮಾಡದೇ ಅದನ್ನು ಒಂಥರ ಬಿಸಾಡ್ತೀವಿ, ಕುಡಿ ಚೂಟಿ ಅದನ್ನ ನಂತರ ಬಿಸಾಡ್ತಾ ಇರ್ತೀವಿ. ಅದರಲ್ಲಿ ನಾವು ಕುಡಿ ಚೂಟುವುದು ಒಂದು ರೈತಾಪಿ ವರ್ಗದಲ್ಲಿ ನಾವು ಕುಡಿ ಚೂಟೋದು, ಅದ್ರ ಮುಂದೆ ಇರತಕ್ಕಂಥ ತತ್ತಿಗಳ ನಾಶ ಮಾಡೋದಕ್ಕೂ ಇರ್ಬೋದು, ಪಂಗ್ಲುಡಿಯೋದಕ್ಕೂ ಇರ್ಬೋದು. ಆರೋಗ್ಯಕರವಾಗಿರ್ತಕ್ಕಂಥ ಗಿಡಗಳಲ್ಲಿ ಮಾತ್ರ ನಾವು ಆ ಮುಂದಿನ ಕುಡಿ ಚೂಟು ಮಾಡಿದಂತಹ ಒಂದು ಸೊಪ್ಪನ್ನು ಬಳಕೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಮಗೆ ಬಳಕೆಗೆ ಬೇಕಾಗಿರ್ತಕ್ಕಂಥ ಕಡಲೆ ಗಿಡದಿಂದನೇ ಒಂದು ಸೊಪ್ಪನ್ನು ಹರಿದುಕೊಂಡು ನಾವು ಬಳಕೆ ಮಾಡ್ಬೋದು. ಅದೇ ರೀತಿಯಾಗಿ ಈ ಕಡಲೆ ಸೊಪ್ಪು ಹೇಗೆ ನಮಗೆ ಸುಲಭವಾಗಿ ಸಿಗ್ತಾ ಇದೆ, ಅದೇ ರೀತಿಯಾಗಿ ನಾವು ಮೂಲಂಗಿ ಸೊಪ್ಪನ್ನು ಕೂಡ ಬಳಕೆ ಮಾಡ್ಕೋಬೋದು. ಈಗ ಮೂಲಂಗಿಯನ್ನು ತಂದಿರ್ತೀವಿ, ಅದರ ಮುಂದಿರ್ತಕ್ಕಂಥ ಸೊಪ್ಪನ್ನು ನಾವು ಸಾಕಷ್ಟು ಸಲ ಬಿಸಾಡಿರ್ತೀವಿ, ಇಲ್ಲ ಮಾರುಕಟ್ಟೆಯಲ್ಲೇ ಅದನ್ನು ತೆಗೆದುಬಿಟ್ಟು ಮಾರಾಟಕ್ಕೆ ಇಟ್ಟಿರ್ತಾರೆ. ಅದರ ಸೊಪ್ಪಿನಲ್ಲೂ ಕೂಡ ಹೇರಳವಾದ ಖನಿಜಾಂಶಗಳು ನಮಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ ಬೀಟಾ ಕೆರೋಟಿನ್, ಅಂದರೆ ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಬೀಟಾ ಕೆರೋಟಿನ್ ನಮಗೆ ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಇಂತಹ ಸೊಪ್ಪುಗಳನ್ನು, ಯಾವುದೇ ಹಸಿರು ತಪ್ಪಲು ಪಲ್ಯಗಳಲ್ಲಿ ಹೆಚ್ಚಾಗಿ ಬೀಟಾ ಕೆರೋಟಿನ್ ಲಭ್ಯ ಆಗುತ್ತೆ, ಇಂತಹ ಸೊಪ್ಪುಗಳನ್ನು ನಾವು ಬಳಕೆ ಮಾಡಿಕೊಳ್ಳೋದು ಬಹಳ ಉತ್ತಮ. ಈಗ ಯಾವುದೇ ಖರ್ಚಿಲ್ಲ ನಮಗೆ, ಸಾಕಷ್ಟು ಸಮಯ ಹೊಲಗಳಲ್ಲಿ ಗೋಣಿ ಸೊಪ್ಪಿರ್ಬೋದು, ಅಣ್ಣೆ ಸೊಪ್ಪಿರ್ಬೋದು, ಇವುಗಳನ್ನು ಕಳೆ ಅಂತೇಳಿ ನಾವು ತೆಗೆದು ಬಿಸಾಡ್ತಾ ಇರ್ತೀವಿ. ಅದಲ್ಲದೇ ಇತ್ತೀಚಿನ ದಿನಗಳಲ್ಲಿ ನಾವು ಕಳೆ ನಿಯಂತ್ರಣಕ್ಕೋಸ್ಕರ ಬಳಸ್ತಕ್ಕಂಥ ಕಳೆನಾಶಕಗಳು ಕೂಡ ಇಂತಹ ಸೊಪ್ಪುಗಳನ್ನು ಕಣ್ಮರೆಯನ್ನಾಗಿ ಮಾಡ್ತಾ ಇದ್ದಾವೆ. ಇದು ಒಂದು ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು. ನಮಗೆ ನಮ್ಮ ಹೊಲದಲ್ಲಿ ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಬೆಳೆಗಳ ಜೊತೆಗೆ ಆಹಾರ ಕೂಡ ನಮಗೆ ಲಭ್ಯ ಆಗ್ತಿತ್ತು. ಆ ಕಳೆಗಳನ್ನು ನಿಧಾನವಾಗಿ ಕಳೆ ತೆಗೆಯುವಾಗ ಸೊಪ್ಪುಗಳನ್ನು ಬೇರ್ಪಡಿಸಿ ನಮ್ಮ ಹಿರಿಯರು ಅದನ್ನು ಅಡುಗೆಯಲ್ಲಿ ಬಳಕೆ ಮಾಡ್ಕೊತಾ ಇದ್ರು. ಉಳಿದಂತಹ ಹುಲ್ಲು ಮತ್ತು ಕಸ ಕಡ್ಡಿಗಳನ್ನು ದನಗಳಿಗೆ ಮೇವಾಗಿ ಬಳಸ್ತಾ ಇದ್ರು. ಇವತ್ತಿನ ದಿನ ಕೃಷಿ ಯಾಂತ್ರೀಕರಣದಿಂದ ಮತ್ತು ಈ ಕಳೆನಾಶಕಗಳ ಬಳಕೆಯಿಂದ ಸಾಕಷ್ಟು ಸಮಯ ನಮಗೆ ಇವು ಯಾವುದೇ ಸೊಪ್ಪುಗಳು ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇಲ್ಲ. ಅದರಲ್ಲೂ ನಮಗೆ ಈ ಕಡಲೆ ಹೊಲದಲ್ಲಿ ಹೇರಳವಾಗಿ ಸಿಗ್ತಕ್ಕಂಥ ಅಕ್ಕರಕ್ಕಿ ಸೊಪ್ಪಿರ್ಬೋದು, ಈ ಅಕ್ಕರಕ್ಕಿ ಸೊಪ್ಪು ಲೆಟ್ಯೂಸ್ ಅಂತ ಹೇಳ್ತೀವಿ, ಇದರಲ್ಲೂ ಕೂಡ ಫಾಸ್ಫರಸ್ ಆಗಲಿ, ಕ್ಯಾಲ್ಶಿಯಂ ಆಗಲಿ ಒಳ್ಳೆ ಪ್ರಮಾಣದಲ್ಲಿ, ಉತ್ತಮ ಪ್ರಮಾಣದಲ್ಲಿ ಲಭ್ಯ ಆಗ್ತಾ ಇದೆ. ಈ ಸೊಪ್ಪು ಕೂಡ ಇವತ್ತು ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿದ ನಂತರ ಅಕ್ಕರಕ್ಕಿ ಸೊಪ್ಪು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಲಭ್ಯ ಆಗ್ತಾ ಇದೆ, ಮಾರುಕಟ್ಟೆಯಲ್ಲಿ ಸ್ವಲ್ಪ ಸಿಗ್ತಾ ಇದೆ. ಅದು ಕೂಡ ನಮಗೆ ಯಾವುದೇ ಖರ್ಚಿಲ್ಲದೆ ಹೊಲಗಳಲ್ಲಿ, ಕಡಲೆ ಹೊಲದಲ್ಲಿರ್ಬೋದು, ಜೋಳದ ಹೊಲದಲ್ಲಿರ್ಬೋದು, ತನ್ನಷ್ಟಕ್ಕೆ ತಾನೇ ಹುಟ್ಟಿ ಬೆಳೆದಂತಹ ಒಂದು ಕಳೆನೆ, ಆದರೂ ಕೂಡ ನಾವು ಅದನ್ನು ಅಡುಗೆಗಳಲ್ಲಿ ಬಳಸ್ಕೊಳ್ತಾ ಇರ್ತೀವಿ. ಇಂತಹ ಅಡುಗೆಗಳಲ್ಲಿ ಬಳಸಬಹುದಾದಂತಹ ಕಳೆಗಳನ್ನು ನಮ್ಮ ಕಳೆನಾಶಕದಿಂದ ಹಾಳು ಮಾಡುವುದರ ಬದಲಾಗಿ ಅದನ್ನು ಐಡೆಂಟಿಫೈ ಮಾಡಿಕೊಳ್ಬೇಕು, ಅದನ್ನು ನಮ್ಮ ಅಡುಗೆಗಳಲ್ಲಿ ಬಳಸ್ಕೊಳ್ಬೇಕು ಮತ್ತು ಕಳೆನಾಶಕಗಳನ್ನು ಸಾಧ್ಯವಿದ್ದಲ್ಲಿ ಮಾತ್ರ ಬಳಕೆ ಮಾಡಿ ಇಂತಹ ಸೊಪ್ಪುಗಳನ್ನು ಬಳಕೆ ಮಾಡೋದ್ರಿಂದ ನಮಗೆ ಯಾವುದೇ ಖರ್ಚಿಲ್ಲದ ಕಬ್ಬಿಣಾಂಶವನ್ನು ನಾವು ಪಡೆಯಬಹುದು. ತಮಗೆಲ್ಲರಿಗೂ ಗೊತ್ತಿರುವುದು, ಕಬ್ಬಿಣಾಂಶ ಸಸ್ಯಾಹಾರಿಗಳಲ್ಲಿ ಲಭ್ಯ ಆಗ್ತಕ್ಕಂಥದ್ದು ಬಹಳ ಕಡಿಮೆ. ತಪ್ಪಲು ಪಲ್ಯಗಳನ್ನು ಬಿಟ್ಟರೆ ಬೇರೆ ಒಂದು ಆಹಾರ ಇದರಲ್ಲಿ ಸಿಗುವಂಥದ್ದು ಕಡಿಮೆ. ನಾನ್ ವೆಜ್ ತಿನ್ನುವಂಥವ್ರಿಗೆ ಹೇರಳವಾಗಿ ಸಿಗುತ್ತೆ. ಆಮೇಲೆ ಅಬ್ಸಾರ್ಬ್ಷನ್ ಕೂಡ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿರುತ್ತೆ ಸಸ್ಯಾಹಾರಿಗಳಲ್ಲಿ. ಹಾಗಾಗಿ ನಮಗೆ 1 ಗ್ರಾಂ ಬೇಕು ಅಂತ ಹೇಳಿದರೆ ನಾವು 3-4 ಗ್ರಾಂನಷ್ಟು ಸೇವನೆ ಮಾಡಿದಾಗ ಮಾತ್ರ ಆ ದಿನದ ಅವಶ್ಯಕತೆಯನ್ನು ಪೂರೈಕೆ ಮಾಡುವಷ್ಟು ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಅತಿ ಹೆಚ್ಚು ತಪ್ಪಲು ಪಲ್ಯಗಳನ್ನು ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಇಂತಹ ಹೇರಳವಾಗಿ ಸಿಗ್ತಕ್ಕಂಥ ರೈತಾಪಿ ವರ್ಗದಲ್ಲಿ ಮತ್ತು ಫಾರ್ಮ್ ಹೌಸ್ ಅಂತ ಏನು ಹೇಳ್ತೀವಿ, ಹೊಲಗಳಲ್ಲೇ ಮನೆ ಮಾಡಿಕೊಂಡಿರ್ತಕ್ಕಂಥ ರೈತ ಮಹಿಳೆಯರು ಇಂತಹ ಸೊಪ್ಪುಗಳ ಬಗ್ಗೆ ತಿಳುವಳಿಕೆಯನ್ನು ತಿಳಿದುಕೊಂಡು ಅವುಗಳನ್ನು ಕೂಡ ಮಾರುಕಟ್ಟೆಗೆ ಬರುವಂತಾದರೆ ಅವುಗಳಿಂದ ಸಂಸ್ಕರಿಸಿದ ಪದಾರ್ಥಗಳನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಲಭ್ಯ ಆಗುವಂತಾದರೆ ಉಳಿದ ಜನಾಂಗಕ್ಕೂ ಅದು ಸಿಗುವಂತಾಗುತ್ತೆ ಮತ್ತು ತಮಗೂ ಕೂಡ ಒಂದು ಆದಾಯದ ಒಂದು ಮೂಲ ಆಗುವುದು ಅನ್ನುವುದು ನನ್ನ ಅನಿಸಿಕೆ. ಧನ್ಯವಾದಗಳು. ಡಾಕ್ಟರ್ ವಾಣಿಶ್ರೀ ಅವರನ್ನ ತಾವು ಸಂಪರ್ಕ ಮಾಡಿ ವಿಚಾರಗಳನ್ನು ಕೇಳಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9986174070. ಅನೇಕರು ಯುವಕ ಯುವತಿಯರು ತಾವು ಸ್ವಉದ್ಯೋಗ ಮಾಡಬೇಕು ಅಂತಿರ್ತೀರಿ, ಏನು ಮಾಡಬೇಕು ಅನ್ನುವಂಥ ಗೊಂದಲದೊಳಗೆ ಇರ್ತೀರಿ. ಅಂಥವರಿಗೆ ಇಲ್ಲಿ ಒಂದು ಸರಳವಾದಂಥ ಒಂದು ಉದ್ಯಮ ಇದೆ. ಅದೇನಪ್ಪ ಅಂತಂದ್ರೆ ಅಣವೆ ಬೇಸಾಯದ ಉದ್ಯಮ. ಅಣವೆ ಪೌಷ್ಟಿಕವಾದಂಥ ಒಂದು ಆಹಾರ ಪದಾರ್ಥ ಇವತ್ತಿನ ದಿವಸ ಬಹಳಷ್ಟು ಜನಪ್ರಿಯತೆಯನ್ನು ಸಾಧಿಸಿದೆ. ಅಣಬೆ ಕೃಷಿಯನ್ನು ಮಾಡಿ ನಾವು ಸ್ವಾವಲಂಬಿ ಆಗಬಹುದು ಅನ್ನುವಂತಹ ವಿಚಾರವನ್ನು ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದೊಳಗೆ ಇನ್ನೊಬ್ಬ ತಜ್ಞೆಯಾಗಿರುವಂತಹ ಡಾಕ್ಟರ್ ಬಿಂದು ಅವರು, ಅವರು ಸಸ್ಯರೋಗಶಾಸ್ತ್ರಜ್ಞರು. ಅವರು ಅಣಬೆ ಬೇಸಾಯದ ಬಗ್ಗೆ ತಮಗೆಲ್ಲ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಅವರು ಹೇಳೋದನ್ನು ನಾವೀಗ ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಅಣಬೆ ಬೇಸಾಯದ ಬಗ್ಗೆ ತಿಳಿದುಕೊಳ್ಳೋಣ. ಬದಲಾದ ಕಾಲಕ್ಕೆ ಅನುಗುಣವಾಗಿ ಸ್ವ ಉದ್ಯೋಗವು ಭಿನ್ನ ಸ್ವರೂಪ ಪಡೆಯುತ್ತಿದೆ. ಈ ಹಿಂದೆ ಬೇಡಿಕೆ ಇರದ ಉದ್ಯಮಗಳು ಈಗ ವಿಸ್ತರಿಸಲಾರಂಭಿಸಿವೆ. ಇದರಲ್ಲಿ ಅಣಬೆ ಬೇಸಾಯವು ಒಂದು. ಅಲ್ಪ ಸ್ಥಳದಲ್ಲಿ ಹೆಚ್ಚು ಖರ್ಚಿಲ್ಲದೆ ಲಾಭ ಮಾಡಬಹುದಾದ ಉದ್ಯಮವಾಗಿ ಇದು ಈಗ ಬೆಳೆಯುತ್ತಿದೆ. ಅಣಬೆ ಬೇಸಾಯ ಮಾಡಿ ತಿಂಗಳಿಗೆ ಲಕ್ಷಗಟ್ಟಲೆ ಹಣವನ್ನು ಗಳಿಸುತ್ತಿರುವ ಹಲವಾರು ರೈತರಿದ್ದಾರೆ. ಈ ಬೆಳೆಯನ್ನು ಬೆಳೆಯಲು ನಿಮಗೇನು ಕೃಷಿ ಭೂಮಿ ಬೇಕಾಗಿಲ್ಲ. ನಿಮ್ಮ ಮನೆಯ ತಾರಸಿಯಲ್ಲಿ ಅಥವಾ ಬಂಜರು ಭೂಮಿಯಲ್ಲಿ ಕೂಡ ನಾವು ಮಾಡಬಹುದು. ನೀವು ಕೆಲವೊಂದು ಶೆಡ್ಡನ್ನು ನಿರ್ಮಿಸಿದರೆ ಸಾಕು, ಅದರ ಮೂಲಕ ತಿಂಗಳಿಗೆ ಕೈ ತುಂಬ ಹಣ ಸಂಪಾದಿಸ್ಕೋಬಹುದು. ಅಣಬೆಯಲ್ಲಿ ಸಿಗುವ ಪ್ರೋಟೀನ್, ಕಬ್ಬಿಣ ಹಾಗೂ ವಿಟಮಿನ್ ಡಿ ಅಂಶದಿಂದ ಇದು ಡಯಾಬಿಟಿಸ್ ಅಥವಾ ಶುಗರ್ ಇರುವವರು ಕೂಡ ತುಂಬ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಇದರ ಬೇಡಿಕೆ ತುಂಬ ಹೆಚ್ಚುತ್ತಿದೆ. ಹೀಗಾಗಿ ನಮ್ಮ ದೇಶದ ರೈತರು ಕೃಷಿಯೊಂದಿಗೆ ಇದನ್ನು ಮಾಡುತ್ತಾ ಹೆಚ್ಚಿನ ಹಣವನ್ನು ಗಳಿಸಬಹುದು. ಅಣಬೆ ಬೇಸಾಯಕ್ಕೆ ತಂಪಾದ ಗಾಳಿ ಹಾಗೂ ಮಂದ ಬೆಳಕಿ ಇರುವಂತಹ ಜಾಗವನ್ನು ಹಾಗೆ ಸ್ವಚ್ಛವಾಗಿರುವಂತಹ ಗಾಳಿ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಅಣಬೆ ಬೆಳೆಯಲು ನಮಗೆ ಮುಖ್ಯವಾಗಿ ಬೇಕಾಗಿರುವುದೇನೆಂದರೆ ಒಣಗಿದ ತ್ಯಾಜ್ಯ ಹಾಗೂ ಭತ್ತದ ಹುಲ್ಲು ಅಥವಾ ರಾಗಿ ಅಥವಾ ಜೋಳದ ದಂಟು ಕೂಡ ಇರಬಹುದು. ರಾತ್ರಿ ಹೊತ್ತು ಹುಲ್ಲನ್ನು ಚೆನ್ನಾಗಿ ಸಣ್ಣ ತುಂಡುಗಳಾಗಿ ಕತ್ತರಿಸಿ 8-10 ಗಂಟೆ ಇದನ್ನು ನೀರಿನಲ್ಲಿ ನೆನೆಸಿಡಬೇಕು. ಇದು ನೆನೆದ ನಂತರ ಬೆಳಗ್ಗೆ ಅದನ್ನು ಮತ್ತೊಮ್ಮೆ ಬಿಸಿ ನೀರಿನಲ್ಲಿ ಕುದಿಸಬೇಕು. ಹೀಗೆ ಮಾಡುವುದರ ಮೂಲಕ ನಾವು ಹುಲ್ಲಿನಲ್ಲಿರುವಂತಹ ಬ್ಯಾಕ್ಟೀರಿಯಾ ಅಥವಾ ಕ್ರಿಮಿ ಕೀಟಗಳನ್ನು ಕೊಲ್ಲಬಹುದು ಹಾಗೂ ಹುಲ್ಲು ಕೂಡ ಮೆತ್ತಗೆ ಆಗುತ್ತದೆ. ಈ ಹುಲ್ಲನ್ನು ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ತೆಗೆದುಕೊಳ್ಳಬೇಕು. ಒಂದು ಪದರ ಹುಲ್ಲು ಹಾಗೂ ಅದರ ಮೇಲೆ ಸ್ವಲ್ಪ ಅಣಬೆ ಬೀಜಗಳನ್ನು ಉದುರಿಸಬೇಕು. ಮತ್ತೆ ಒಂದು ಪದರ ಹುಲ್ಲು ಹಾಕಬೇಕು, ಅಣಬೆ ಬೀಜವನ್ನು ಹಾಕಬೇಕು. ನಾವು ಅಣಬೆ ಬೀಜವನ್ನು ಸುತ್ತಲೂ ಕೂಡ ಪ್ಲಾಸ್ಟಿಕ್ ಹಾಳೆಯಲ್ಲಿ ಕಾಣುವ ಹಾಗೆ ಹಾಕಬೇಕು, ಮಧ್ಯದಲ್ಲಿ ಹಾಕಬಾರ್ದು. ಹೀಗೆ ಒಂದೊಂದು ಪದರಗಳನ್ನು ರಚಿಸುತ್ತಾ ಹೋಗಿ ಹಾಳೆ ತುಂಬಿದಾಗ ಮೇಲೆ ಒಂದು ಪದರ ಬೀಜವನ್ನು ಉದುರಿಸಿ ಹಾಳೆಯನ್ನು ಚೆನ್ನಾಗಿ ಕಟ್ಟಬೇಕು. ಹಾಗೂ ಈ ಹಾಳೆಯಲ್ಲಿ ಗಾಳಿಯಾಡುವುದಕ್ಕಾಗಿ ಕಟ್ಟಿಗೆಯಿಂದ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಈ ರೀತಿ ಮಾಡಿದ ನಂತರ ಅದನ್ನು ಶೆಡ್ನಲ್ಲಿ ಇಡಬೇಕು. ದಿನ ಇದಕ್ಕೆ ನೀರನ್ನು ಚುಮುಕಿಸುವುದು ಅಗತ್ಯ. 15-20 ದಿನಗಳಲ್ಲಿ ಅಣಬೆಗಳು ಮೊಳಕೆ ಒಡೆಯುತ್ತವೆ. ಕಟಾವು ಮಾಡಿಕೊಂಡು ಹತ್ತಿರದಲ್ಲಿರುವ ಮಾರ್ಕೆಟ್ಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಮಾರಾಟ ಮಾಡ್ಕೋಬಹುದು. ಅಣಬೆಗೆ 100-300 ರೂಪಾಯಿವರೆಗೂ ಮಾರುಕಟ್ಟೆ ಅನುಗುಣವಾಗಿ ನಿಮಗೆ ಬೆಲೆ ದೊರಕುತ್ತದೆ. ಅಣಬೆಯ ಗುಣಮಟ್ಟದ ಮೇಲೆ ಬೆಲೆ ಬರುತ್ತದೆ. ಹಾಗೂ 1 ಕೆಜಿ ಅಣಬೆ ಬೀಜಗಳಿಂದ 20-25 ಕಿಲೋ ಅಣಬೆಯನ್ನು ಬೆಳೆಯಬಹುದು. ಹಾಗಾಗಿ ನಾವು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಜಾಗದಲ್ಲಿ ಅಣಬೆ ಕೃಷಿ ಮಾಡಿಕೊಳ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ಡಾಕ್ಟರ್ ಬಿಂದು ಅವರನ್ನು ತಾವು ಮಾತಾಡಿಸ್ಬೋದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9485207793. ಆತ್ಮೀಯರೇ, ಇಲ್ಲಿ ತನಕ ನಮ್ಮ ಎಲ್ಲ ತಜ್ಞರು ತಮ್ಮ ವಿಚಾರಗಳನ್ನು ಹೇಳಿದ್ದನ್ನು ಕೇಳಿದ್ರಿ. ಇನ್ನೂ ಅನೇಕ ಪ್ರಶ್ನೆಗಳು ತಮ್ಮಲ್ಲಿ ಇರಬಹುದು. ಈ ಸಂದರ್ಭದೊಳಗೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ತಾವು ಪಡೆಯುವುದಕ್ಕೆ ಯಾವಾಗಲೂ ಕುತೂಹಲಿಗಳಾಗಿರ್ತೀರಿ ಅಂಥೇಳಿ ನಮ್ಮ ಭಾವನೆ. ತಮ್ಮದೇನಾದರೂ ಪ್ರಶ್ನೆ ಇತ್ತು ಅಂತಂದ್ರೆ ತಾವು ನಮಗೆ ತಿಳಿಸಬಹುದು. ಅದರ ಪ್ರಕಾರ ನಾವು ನಮ್ಮ ತಜ್ಞರಿಗೆ ಹೇಳಿ ಅವುಗಳಿಗೆ ಉತ್ತರಗಳನ್ನು ಕೊಡಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ಇಷ್ಟು ಸಾಕು. ಮುಂದಿನ ಕಾರ್ಯಕ್ರಮದೊಳಗೆ ಮತ್ತೆ ಹೊಸ ವಿಚಾರ, ಹೊಸ ಪ್ರಶ್ನೆ, ಹೊಸ ಉತ್ತರಗಳ ಜೊತೆಗೆ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜೈರ್ ಅಹಮದ್, ಲಿಂಗಸೂಗೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಸ್ಯರೋಗಶಾಸ್ತ್ರದ ವಿಜ್ಞಾನಿ ಡಾ ಬಿಂದು, ಲಿಂಗಸೂಗೂರಿನ ಕೃಷಿ ವಿಸ್ತರಣಾ ಘಟಕದ ಗೃಹ ವಿಜ್ಞಾನಿ ಡಾ ವಾಣಿಶ್ರೀ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಕೃಷಿ ಸಂವಾದ ಮೂಡಿಬಂತು. ಸರ್, ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಾದ್ರೂ ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ದೇವಕ್ಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಬಡಿಗೇರ ಮನೆಯಾಗ ನಾವು 7 ಮಂದಿ, ಬಡಿಗೇರ ಮನೆಯಾಗ ನಾವೇಳು ಮಂದಿ, ಗಂಬೆ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಗಂಬೆ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವೇಳು ಮಂದಿ, ಆಟಗಾರ ಮನೆಯಾಗ ನಾವು 7 ಮಂದಿ, ಆಟಗಾರ ಮನೆಯಾಗ ನಾವೇಳು ಮಂದಿ, ಸೇರಿ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಸೇರಿ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವೇಳು ಮಂದಿ, ಸಿಂಪಿಗೇರ ಮನೆಯಾಗ ನಾವು 7 ಮಂದಿ, ಸಿಂಪಿಗೇರ ಮನೆಯಾಗ ನಾವು 7 ಮಂದಿ, ಕುಬಸ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಕುಬಸ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಜಿಯರ ಮನೆಯಾಗ ನಾವು 7 ಮಂದಿ, ಜಿಯರ ಮನೆಯಾಗ ನಾವು 7 ಮಂದಿ, ದಂಡೆ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ದಂಡೆ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಬುಗುಟಿಗೇರ ಮನೆಯಾಗ ನಾವು 7 ಮಂದಿ, ಬುಗುಟಿಗೇರ ಮನೆಯಾಗ ನಾವು 7 ಮಂದಿ, ಕುಕುಮ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಕುಕುಮ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು 7 ಮಂದಿ, ಮಾತಂಗಿ ಮನೆಯಾಗ ನಾ ದೇವಕ್ಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಕೇಳುಗರೆ ಗಮನಿಸಿ, ಈ ರಾತ್ರಿ 10:30 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯ ಮತ್ತು ಬಾಂಗ್ಲಾದೇಶದ ವಿಮೋಚನೆಯ 50ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ದೆಹಲಿ ಕೇಂದ್ರದಿಂದ ನಿನ್ನೆ ರಾತ್ರಿ ಪ್ರಸಾರವಾದ ವಿಶೇಷ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಈ ರಾತ್ರಿ 10:30 ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಅನುವಾದ ಬಿ ಸೋಮಶೇಖರ್, ನಿರ್ಮಾಣ ಕನ್ಸೆಪ್ಟ ಫರ್ನಾಂಡಿಸ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೃಷಿರಂಗದಲ್ಲಿ ಈಗ ದೇವಕ್ಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಮತ್ತೆ ಕೇಳುವಿರಿ. ಕಡಸರೆ ಮನ ಬಾರಿ ಕೋಲೆನ್ನ ಕೋಲೆ ಮಠ ಕಡಸರೆ ಮನ ಬಾರಿ ಕೋಲೆನ್ನ ಕೋಲೆ ಮಠ ಕಡಸರೆ ಮನ ಬಾರಿ ಕೋಲೆನ್ನ ಕೋಲೆ ಮಠ ಕಡಸರೆ ಮನ ಬಾರಿ ಮಠದ ಬಗಿಲ ಗಂಜಿ ಮಾರಿ ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ ಮಠದ ನೆಳಲಿ ಚಮತಗಾರಿ ಕೋಲೆನ್ನ ಕೋಲೆ ಕಂಬಗೋಳ ಕುಂದರು ಸೇರ ಪಟ್ಟಗೋಳು ತರ ಸೇರ ಗಡಿರೊಳಿಲೆ ಮುಗ ಸೇರ ಕೋಲೆನ್ನ ಕೋಲೆ ಗಡಿರೊಳಿಲೆ ಮುಗ ಸೇರ ಕೋಲೆನ್ನ ಕೋಲೆ ಗಡಿರೊಳಿಲೆ ಮುಗ ಸೇರ ಕೋಲೆನ್ನ ಕೋಲೆ ಗಡಿರೊಳಿಲೆ ಮುಗ ಸೇರ ಕೋಲೆನ್ನ ಕೋಲೆ ಅಲ ಸಕ್ಕರೆ ತರ ಸೇರ ಹಬು ಸೇಕ ಮಾಡ ಸೇರ ಗುಳಿ ಬಿಟ್ಟರೆ ಗುಡ್ಡಲು ಮ್ಯಾಲ ಕೋಲೆನ್ನ ಕೋಲೆ ಗುಳಿ ಬಿಟ್ಟರೆ ಗುಡ್ಡದು ಮ್ಯಾಲ ಕೋಲೆನ್ನ ಕೋಲೆ ಗುಳಿ ಬಿಟ್ಟರ ಗುಡ್ಡದು ಮ್ಯಾಲ ಕೋಲೆನ್ನ ಕೋಲೆ ಗುಳಿ ಬಿಟ್ಟರೆ ಗುಡ್ಡದು ಮ್ಯಾಲ ಕೋಲೆನ್ನ ಕೋಲೆ ನೆಲೆಯ ಮ್ಯಾಗೆ ನಮ್ಮ ಸರ ತೆಳಗ ಬಿದ್ದರ ಕೆಸರ ದೇಶಕ್ಕೆ ಹಗರ ಹೆಸರ ಕೋಲೆನ್ನ ಕೋಲೆ ದೇಶಕ್ಕೆ ಹಗರೆ ಹೆಸರ ಕೋಲೆನ್ನ ಕೋಲೆ ದೇಶಕ್ಕೆ ಹಗರೆ ಹೆಸರ ಕೋಲೆನ್ನ ಕೋಲೆ ದೇಶಕ್ಕೆ ಹಗರೆ ಹೆಸರ ಕೋಲೆನ್ನ ಕೋಲೆ ಹಾಕಪ್ಪ ಅಂದರ ನೋಕಪ್ಪ ಗುಂಜಿಯ ಹಾಕಪ್ಪ ಅಂದರ ನೋಕಪ್ಪ ಗುಂಜಿಯ ಹಾಕಪ್ಪ ಮಗನೇ ಬಲುಗಾಲ ನೀಲ ಮದನ ಸುಗಾಲ ಹಾಕಪ್ಪ ಮಗನೇ ಬಲುಗಾಲ ನೀಲ ಮದನ ಸುಗಾಲ ಹಾಕಪ್ಪ ಮಗನೇ ಬಲುಗಾಲ ನೀಲ ಮದನ ಸುಗಾಲ ಕಪ್ಪ ಮಗನೇ ಬಲುಗಾಲ ನೀಲ ಮಗನ ಸುಗಾಲ ಮದನ ಸುಗಾಲ ಮಗನ ಮದುವೆಗೆ ಮಗನ ಸುಗಾಲ ಮಗನ ಮದುವೆಗೆ ಮದನ ಸುಗಾಲ ಮಗನ ಮದುವೆಗೆ ಮಗನ ಸುಗಾಲ ಮಗನ ಮದುವೆಗೆ ಸಾವಿರ ಮಂದಿ ಸರುಧಾರೆ ನೀಲ ಮದನ ಸುಗಾಲ ಸಾವಿರ ಮಂದಿ ಸರುಧಾರ ನೀಲ ಮಗನ ಸುಗಾಲ ಸಿರಜಳ ಕೊಟ್ಟಿದ ಸಿರಜಳ ಬಿ ಬೀಸಿದ ಸಿರುದಳ ಕೊಟ್ಟಿದ ಸಿರುದಳ ಬೀಸಿದ ಶೇರ ಜಳದ ಬಾನ ಮಾಡಿನ ನೀಲ ಮದನ ಸುಗಾಲ ಶೇರ ಜಳದ ಬಾನ ಮಾಡಿನ ನೀಲ ಮಗನ ಸುಗಾಲ ಶೇರ ಜಳದ ಬಾನ ಮಾಡ್ಯಾರ ಇಳವಿನೆ ಶೇರ ಜಳದ ಬಾನ ಮಾಡ್ಯಾರ ಇಳವಿನೆ ಸೋತ ಎಳ ಬೆಳಗ ಉಣಸಿನ ನೀಲ ಮದನ ಸುಗಾಲ ಸುತ್ತ ಎಳ ಬೆಳಗ ಉಣಸಿನ ನೀಲ ಮಗನ ಸುಗಾಲ ಸುತ್ತ ಎಳ ಬೆಳಗ ಉಣಸಿನ ನೀಲ ಮದನ ಸುಗಾಲ ಸುತ್ತ ಎಳ ಬೆಳಗ ಉಣಸಿನ ನೀಲ ಮಗನ ಸುಗಾಲ ಸುತ್ತ ಎಳ ಬೆಳಗ ಉಣಸಿ ಚಿನುಬಾನ ಸುತ್ತ ಎಳ ಬೆಳಗ ಉಣಸಿ ಚಿನುಬಾನ ಸಾಲಗೌಡ ಸಾಲ ಹೊಯ್ದ ನೀಲ ಮದನ ಸುಗಾಲ ಸಾಲಗೌಡ ಸಾಲ ಹೊಯ್ದ ನೀಲ ಮಗನ ಸುಗಾಲ ಸಾಲಳಿ ಗೌಡ ಸಾಲೈದ ಮಾಡ್ಯನ ಸಾಲಳಿ ಗೌಡ ಸಾಲೈದ ಮಾಡಿದ ಮಾಡ್ಯನ ಮಗನ ಮದಯ ನೀಲ ಮದನ ಸುಗಾಲ ಮಾಡ್ಯನ ಮಗನ ಮದಯ ನೀಲ ಮಗನ ಸುಗಾಲ ಮಗನ ಸುಗಾಲ ಮಗನ ಮದವಿಗೆ ಮಗನ ಸುಗಾಲ ಮಗನ ಮದವಿಗೆ ಸಾವಿರ ಮಂದ್ಯದ ಸಾರು ಸಾರ ನೀಲ ಮಗನ ಸುಗಾಲ ಸಾವಿರ ಮಂದ್ಯ ಬಲಕಾಣ